ಹೇಳ್ತಾರೆ ಹಿಂದಿನಿಂದ, ಬೇಗ ಮಳಕೆ ಬಂದರೆ ಅದು ಒಳ್ಳೇದು ಅಂತೇಳಿ. ಹಾಗೆ ಬೇಗ ಫಸಲು ಕೊಡ್ಬೋದು ಅಂತ, ಬೇಗ ಫಸಲು ಕೊಡ್ಬೋದು, ಅದರ ಗುಣಮಟ್ಟ ಒಳ್ಳೇದಿರ್ಬೋದು, ರೋಗವನ್ನೆಲ್ಲ ತಡೆಯುವ ಶಕ್ತಿ ಇರ್ಬೋದು ಅಂತ ಒಂದು ನಂಬಿಕೆ ವಿಶ್ವಾಸದ ಮೇಲೆ ನಾವು ಅದನ್ನು ಹಿಂದಿನಿಂದ ಹೇಳ್ತಾ ಇದ್ರು. ಹಾಗಾಗಿ ಹಾಗೆ ಮಾಡ್ತಾ ಬಂದಿದ್ದೀವಿ. ಈಗ ಗಿಡವನ್ನು ನೆಡುವುದಕ್ಕೆ ಒಂದು ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ? ಜಮೀನಿನ ಸಿದ್ಧತೆ ಮತ್ತು ಎಷ್ಟು ಅಂತರವನ್ನು ಒಂದು ಗುಂಡಿಯನ್ನು ತೆಗೆದ್ರಿ? 9 ಫೀಟ್ 9 ಫೀಟ್ರಲ್ಲಿ ನಾವು ಚೌಕಾಕಾರದಲ್ಲಿ ಮಾಡಿದ್ದು. 2 ಫೀಟ್ 1.5 ಫೀಟ್, 2 ಫೀಟ್ ಆಗಲ್ಲ, 1.5 ಫೀಟ್ ಆಳವನ್ನು ಮಾಡಿದ್ದೀವಿ. ಆದರೆ JCBಯಲ್ಲಲ್ಲ, ಮ್ಯಾನ್ಯುವಲ್ನಲ್ಲಿಯೇ ಮಾಡಿದ್ದು. ತುಂಬ ಖರ್ಚು ಬರಲಿಲ್ವ ಅದಕ್ಕೆ? JCBಯಿಂದ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆದರೆ ನಮಗೆ ಲೈನ್ ಅಂದರೆ ಒಂದು ಸಾಲಿನಲ್ಲಿ ಮಾಡಲಿಕ್ಕೆ ಒಳ್ಳೆಯದಾಗ್ಬೋದು ಅಂತೇಳಿ ಒಂದು ದೃಷ್ಟಿಯಿಂದ ಆ ರೀತಿಯಲ್ಲಿ ಮಾಡಿದ್ದೇನೆ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಹಾಕ್ಕೊಂಡಿದ್ರಿ? ಎಲ್ಲ ಡ್ರಿಪ್ ಇರಿಗೇಷನ್. ಡ್ರಿಪ್ ಅಂದರೆ ಬೋರ್ವೆಲ್ ಇದೆ, ಡ್ರಿಪ್ ಒಂದೊಂದರಲ್ಲಿ ಎರಡೆರಡು ಡ್ರಿಪ್ಪರ್ಸ್ ಇದೆ. ಒಮ್ಮೆಗೆ ಎಲ್ಲ ಪ್ಲ್ಯಾಂಟಿಗೂ ಒಮ್ಮೆಲೆ ಫೀಡ್ ಮಾಡಲಿಕ್ಕೆ ಆಗುತ್ತೆ. ಸಾಧಾರಣ ಒಂದು 7.5 HP ಪಂಪ್ ಇದೆ, ಅದರಲ್ಲಿ ಒಂದು 9,000-10,000 ಲೀಟ್ರ್ ಗಂಟೆಗೆ ಬರುತ್ತೆ. ಹಾಗಾಗಿ 2,400 ತನಕಿದೆ, ಒಮ್ಮೆಲೆ ಅದಕ್ಕೆ ಫೀಡ್ ಮಾಡ್ತೀವಿ. ಪುನಃ ಗೇಟ್ ವಾಲ್ ಹೋಗಿ ತಿರುಗಿಸಿ ಒಂದು ಹಾಫ್ ಮಾಡೋದು, ಇನ್ನೊಂದು ಹಾಫ್ ಮಾಡುವ, ಇಷ್ಟರವರೆಗೆ ಒಂದು ಪ್ರಾರಬ್ಧ ಪ್ರಮೇಯ ಬರಲಿಲ್ಲ ನಮಗೆ. ಆ ರೀತಿಯಲ್ಲಿ ನೋಡಿಕೊಂಡು ಗಂಟೆಗೆ 2 ಲೀಟ್ರ್ ಒಂದೊಂದು ಡ್ರಿಪ್ಪರ್ನಲ್ಲಿ ಹೋಗುವ ಸಿಸ್ಟಮ್ ಮಾಡಿದ್ದೀನಿ. ಒಂದು ಅಡಿಕೆ ಸಸಿಗೆ ಗಂಟೆಗೆ 4 ಲೀಟ್ರ್ ತನಕ ಹೋಗುತ್ತೆ. ಅಂದರೆ 4 ಲೀಟರ್ ನೀರು ಒಂದು ದಿವಸಕ್ಕೆ ಸಾಕಾಗ್ತದ? ಇಲ್ಲ, ಸಾಧಾರಣ ನಾನು ಫಸ್ಟ್ ಇಯರ್ 12 ಲೀಟ್ರ್ ತನಕ ಕೊಡ್ತಿದ್ದೆ. 3 ಗಂಟೆ ಕೊಡಬೇಕು? ಹೌದು, 3 ಗಂಟೆ ಕೊಡ್ತಿದ್ದೆ. ಈಗ ಸೆಕೆಂಡ್ ಇಯರ್ ಒಂದು 18 ಲೀಟ್ರ್ ಕೊಡ್ತಿದ್ದೇನೆ. ಈಗ ಫೋರ್ತ್ ಇಯರ್ನಲ್ಲಿ ಇದ್ದೇನೆ ನಾನು, ಸಾಧಾರಣ 24 ಲೀಟ್ರ್ ಕೊಡ್ತೇನೆ. ಆದರೆ ಬೆಳಿಗ್ಗೆ ಒಮ್ಮೆ ಕೊಡ್ತೇನೆ, ಪುನಃ ಸಂಜೆ ಒಮ್ಮೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ 24 ಲೀಟ್ರ್ ಕೊಡೋದಿಲ್ಲ. ನಿಯರ್ಲಿ 6 ಅವರ್ಸ್ ರನ್ ಮಾಡಬೇಕಾಗತ್ತೆ. 4 ಲೀಟ್ರ್ ಹೋಗುತ್ತಲ್ಲ, ಹೌದು, 6 ಅವರ್ಸ್ ರನ್ ಮಾಡಬೇಕಾಗ್ತದೆ. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಮಾಡ್ತೇನೆ. ಹಾಗೆ ಈಗ ನೀರಾವರಿ ಮೂಲಕ ಏನಾದರೂ ದ್ರವ ರೂಪದ ಗೊಬ್ಬರವನ್ನು ಕೊಡಲಿಕ್ಕೆ ಅವಕಾಶ ಉಂಟು ಅಥವಾ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ. ಹೇಳಿ ಅದರ ಬಗ್ಗೆ. ಆ್ಯಕ್ಚುಲಿ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ನಮ್ಮದೊಂದು ಹೀಗೆ ಕೃಷಿ ವಿಚಾರದಲ್ಲಿ ಪರಿಚಯ ಆದ ಅಂತ ಕೆದ್ದಳಿಕೆ ಗಣೇಶ್ ಭಟ್ರು ಅಂತ ಹೇಳಿದ್ದಾರೆ, ಅವರ ಮುಖಾಂತರ ಒಂದು ಆ ಬಗ್ಗೆ ತಿಳ್ಕೊಂಡು ಈಗ 4 ವರ್ಷದಿಂದ ಕೂಡ ಗಿಡ ನೆಟ್ಟು ಈಗ ತನಕ ಸಹ 4 ವರ್ಷ ಆಯಿತು. 2014 ಪ್ಲ್ಯಾಂಟ್ ಮಾಡಿದ, 15 4 ವರ್ಷ ಬರ್ತಿ, 4 ವರ್ಷ ಆಯಿತು. ಅವರ ಒಂದು ಸಲಹೆ ಮೇಲೆ ಮಾಡ್ತಾ ಇದ್ದೇನೆ. ಹೇಗೆ ಕೊಡುವಂಥದ್ದು, ಏನನ್ನು ಕೊಡುವಂಥದ್ದು? ಫಸ್ಟ್ ಒಂದು ಸುರಿನ ಒಂದು ಮೊದಲನೇ ವರ್ಷ ಮತ್ತು ಎರಡನೇ ವರ್ಷ ಖಾಲಿ 19 ಅಂದರೆ 19 ದ್ರವ ರೂಪದ ಗೊಬ್ಬರವನ್ನೇ ಕೊಡ್ತಾ ಇದ್ದೀವಿ. ಇದು ಎಷ್ಟು ಪ್ರಮಾಣ? ಈಗ ನಿಮ್ಗೆ 2000 ಗಿಡ ಇದೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬೇಕು? ಆ ಟೈಮ್ನಲ್ಲಿ ಒಂದು ಗಿಡಕ್ಕೆ ಪರ್ ಡೇ 1/2 ಗ್ರಾಮ್ನಾಗೆ ನೀರಿನಲ್ಲಿ ಕರಗಿಸುವಂಥ ಗೊಬ್ಬರ ಅದು ಹೇಗೆ ದ್ರವ ರೂಪ? ಅದು ಆ್ಯಕ್ಚುಲಿ ಇದು ಹರಳೆ ಆದರೆ ನೀರಿನಲ್ಲಿ ಕಂಪ್ಲೀಟ್ ಕರಗುತ್ತೆ. ಮತ್ತೆ ಡ್ರಿಪ್ಪರ್ನಲ್ಲಿ ಅಂಥದ್ದು ಬಲ್ಬ್ ಹಾಕುವ ಸಂದರ್ಭಗಳು ಇಲ್ಲ. ಈಗ 2,500 ಗಿಡಗಳಿಗೆ ಎಷ್ಟು ಗೊಬ್ಬರ ಬೇಕಾಗುವಾಗ? ಈಗ 5 ಗ್ರಾಮ್ ಅಂತಂದರೆ ಪರ್ ಡೇ 1/2 ಗ್ರಾಮ್ ಕೊಡ್ತಿದ್ದೆ ನಾನು ಪ್ರತಿ ದಿವಸ. ಆಗ ಯಾವಾಗ ಫಸ್ಟ್ ಇಯರ್ ಪ್ರತಿ ದಿವಸ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ, ನಾವು 2 ದಿನಕ್ಕೊಮ್ಮೆ ಕೊಡ್ತಿದ್ದೆವು. ಹಾಗಾಗಿ ಎಷ್ಟು, 1 ಕಿಲೋ 200 ಗ್ರಾಮ್ಸ್ ಆಗುತ್ತೆ ಅಲ್ವಾ? ಹೌದು, 1 ಕಿಲೋ 200 ಗ್ರಾಮ್ಸ್ ಆಗುತ್ತೆ. 200 ಲೀಟರ್ ನೀರಿನಲ್ಲಿ ಅದನ್ನು ಕರಗಿಸಿ ಡ್ರಿಪ್ಪಲ್ಲಿ ನೀರನ್ನು ಹೋಗ್ತಾ ಇರುವಾಗಲೇ ಅದಕ್ಕೆ ಬೇರೊಂದು ಸಣ್ಣ ಮೋಟರ್ ಅಳವಡಿಸಿ ಆ ಡ್ರಿಪ್ನ ನೀರಿನಲ್ಲಿ ಇದನ್ನು ಕರಗಿಸಿ ಕೊಡ್ತಾ ಇದ್ದೀವಿ. 200 ಲೀಟರ್ ಬ್ಯಾರ್ನಲ್ಲಿ ಇದನ್ನು ಕರಗಿಸಿ ಅದಕ್ಕೆ ಬೇರೆ ಪಂಪನ ವ್ಯವಸ್ಥೆ ಮಾಡಿಕೊಂಡು ಡ್ರಿಪ್ಪರ್ ಇದ್ದು ಹೇಗೆ ನೀರಿನಲ್ಲಿ ಹೋಗುತ್ತಾ ಮೇನ್ ಪಂಪಿಂದ ಅದಕ್ಕೆ ಇದನ್ನು ಕನೆಕ್ಟ್ ಮಾಡಿ ಬಿಡ್ತೇವೆ. ಸಾಧಾರಣ ಒಂದು 10-12 ಮಿನಿಟ್ನಲ್ಲಿ ಎಲ್ಲ, ಒಮ್ಮೆ ನಮ್ಮದು

ಇದರಲ್ಲಿ ಆಕ್ಚುಲಿ ನಾನೇ ಮಾಡ್ತಾ ಇದ್ದೇನೆ. ಯಾವುದು ಗೊಬ್ಬರ ಕೊಡುವಂತದ್ದೆಲ್ಲ ನಾನೇ ಮಾಡ್ತಾ ಇದ್ದೇನೆ. ಮತ್ತೆ ನೋಡುವ ಕೆಲಸ ಮತ್ತೆ ಹುಲ್ಲು ಕತ್ತರಿಸುವ ಕೆಲಸ ಅದಕ್ಕೆಲ್ಲ ಬೇಕಲ್ಲ. ಆ ಹೊತ್ತಿಗಾಗುವಾಗ ನಮಗೆ ಈಗ ಸಾಂಪ್ರದಾಯಿಕವಾಗಿ ಕೃಷಿ ಮಾಡೋದಾದರೂ ಎಲ್ಲ ಪ್ರತಿ ಬುಡಕ್ಕೆ ಹೋಗಿ ಅದನ್ನು ಅಗ್ದು ಏನು ಯಾವ ರೀತಿ ಆದರೂ ಮಾಡಬೇಕಲ್ಲ. ಇದು ಹಾಗೆ ಮಾಡೋದಿಲ್ಲ. ನಾನು ಇದಕ್ಕೆ ಯಾವಾಗ ಈ ಸೀಸನ್ನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಒಂದು ಇದು ಕೊಡ್ತೇನೆ, ಯಾವುದು ತರಗೆಲವನ್ನು ಮುಚ್ಚುತ್ತೇನೆ ಬುಡಕ್ಕೆ. ಬುಡಕ್ಕೆ ತರಗೆಲವನ್ನು ಮುಚ್ತೇನೆ, ಯಾಕಂದರೆ ಅದೇ ನೀರು ಮತ್ತು ಆದಷ್ಟು ಈ ಕಳೆಗಳು ಕಳೆ ಕಡಿಮೆ ಬರಲಿ ಅಂತೇಳಿ ಮುಚ್ಚುತ್ತೇನೆ. ಹೊಸದಾಗಿ ಇಂಥದ್ದನ್ನು ಅಳವಡಿಸುವುದಕ್ಕೆ ನಿಮ್ಮ ಒಂದು ಸಲಹೆ ಏನು? ಎಷ್ಟು ಖರ್ಚುದಾಯಕ ಅಂತ? ಖರ್ಚು ನನಗೆ ಒಂದು ಎರಡು ಸಾವಿರದ ನಾನ್ನೂರು ದಿನಕ್ಕೆ 120,000 ರೂಪಾಯಿ ಖಾಲಿ ಡ್ರಿಪ್ಪರಿಗೆ ಆಗಿದೆ. ಡ್ರಿಪ್ ಸಿಸ್ಟಮ್ಗೆ ಅಂದರೆ ಅದು ಇದರಲ್ಲಿ ಇಲಾಖೆಯ ಸಹಾಯಧನ ಏನಾದರೂ ಸಿಗ್ತದೆ? 50% ಸಿಕ್ತಿತ್ತು ಆಗ ಸಿಕ್ತಿತ್ತು. ಈಗ 90% ಆಗ 50% ಸಿಕ್ತಿತ್ತು, ಆಗ ಸಿಕ್ಕಿದ್ದ ನನಗೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಅದನ್ನು ಅಳವಡಿಸ್ಕೊಳ್ಬೋದು. ಖಂಡಿತ ಖಂಡಿತ. ಆದರೆ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಲಿ, ಯಾರು ಬೇಕಾದರೂ ಅಳವಡಿಸ್ಕೊಳ್ಬೋದು ಆದರೆ ಸಿಸ್ಟಮೆಟಿಕ್ ಆಗಲಿ ಮಾಡಲಿ. ಯಾಕಂದರೆ ಈ ದ್ರವ ರೂಪದಲ್ಲಿ ಈಗ ಕೊಡುವುದು ಅಂತಾದರೆ ಒಂದು ಪೈಪ್ನಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಇವರು ಈಗ ಎಲ್ಲ ಉಂಟು, ಯಾವುದು ಡ್ರಿಪ್ಪರ್ನಲ್ಲಿ ಒಂದು ನಡಿಗೆ ಹಾಕಿ ಎಲ್ಲ ಕೊಡುವಂಥ ಸಿಸ್ಟಮ್, ಅದು ಒಂದೇ ಲೆಕ್ಕ ಪ್ರೆಷರ್ ಹೆಚ್ಚು ಕಮ್ಮಿ ಇದ್ರೆ ಪ್ರೆಷರ್ ಹೆಚ್ಚು ಕಮ್ಮಿ ಬರ್ತದೆ. ಪ್ಲ್ಯಾಂಟಿಗೆ ನೀರು ಒಂದೇ ಲೆಕ್ಕ ಹೋಗೋದಿಲ್ಲ. ಎಲ್ಲಿಯಾದರೂ ಒಂದು ಪ್ಲ್ಯಾಂಟಿಗೆ ಜಾಸ್ತಿ ಗೊಬ್ಬರ ಹೋಗ್ಲಿಕ್ಕೆ ಸಾಕು, ಒಂದು ಲೆಕ್ಕ ಕಮ್ಮಿ ಹೋಗ್ಲಿಕ್ಕೆ ಸಾಕು. ಈ ದ್ರವ ರೂಪದಲ್ಲಿ ಕೊಡುವುದಾದರೆ ಅದನ್ನು ವೆರಿ ಸಿಸ್ಟಮ್ಯಾಟಿಕಲ್ಲಿ ಮಾಡೋದು ಒಳ್ಳೆಯದು. ಸೂಕ್ತ ಮಾರ್ಗದರ್ಶನ ಬೇಕದಕ್ಕೆ. ಹಾಂ ಬೇಕಿ. ಒಳ್ಳೆಯದು ಮಹಾವೀರ ಹೆಗ್ಡೆಯವರೇ. ಅಡಿಕೆ ಕೃಷಿಯನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ನಿಮ್ಮದು, ಜೊತೆಗೆ ಅದನ್ನು ಕಳೆದ 4 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ರಿ. ದ್ರವ ರೂಪದಲ್ಲಿಯೂ ಕೂಡ ಗೊಬ್ಬರವನ್ನು ಕೊಡಬಹುದು, ಆ ಮೂಲಕ ಕೂಡ ಕೃಷಿಯನ್ನು ಮಾಡಬಹುದು ಅಂತ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯ ಅನುಭವದ ಕುರಿತು ಕಾರ್ಕಳ ತಾಲೂಕು ರಂಜಿಲಾಡಿಯ ಮಹಾವೀರ ಹೆಗ್ಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಅಡಿಕೆ ತೋಟದಲ್ಲಿ ಕೋಕೋ ಕೃಷಿ ಅಂತರ ಬೆಳೆ ಈ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಹೆಚ್ ಎಸ್ ಚೈತನ್ಯ ಅವರಿಂದ ಮಾಹಿತಿ ಕೇಳೋಣ. ನಮಸ್ಕಾರ. ಇವತ್ತು ನಾವು ಅಡಿಕೆ ತೋಟದಲ್ಲಿ ಅಂತರ್ ಬೆಳೆಯಾಗಿ ಕೋಕೋ ವಿಚಾರವಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೋಕೋ ದೇವರ ಆಹಾರ ಅಂತಲೇ ಕರೆಯಲ್ಪಡುವಂಥದ್ದು. ಕೋಕೋ ಬೆಳೆ ವಿಶ್ವದಲ್ಲೇ ಬಳಸುವ ಮುಖ್ಯ ಪೇಯಗಳಲ್ಲಿ ಒಂದು 3ನೇ ಸ್ಥಾನವನ್ನು ಪಡೆದಿದೆ. ಇದು ದಕ್ಷಿಣ ಅಮೆರಿಕದ ಅಮೆಜಾನ್ ಪ್ರಾಂತ್ಯದ ಕೋಕೋ ಬೆಳೆ 1970ರ ನಂತರ ಭಾರತದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತೀರ್ಣಗೊಳ್ತಾ ಬರ್ತಾ ಇದೆ. ನೆರಳನ್ನು ಬಯಸುವಂಥ ಕೋಕೋ ಗಿಡಗಳು ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಮತ್ತು ತೆಂಗು ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ಇದನ್ನು ಬೆಳೆಸುವಂಥದ್ದು ಬಹಳ ಸೂಕ್ತವಾಗ್ತದೆ. ಕೋಕೋ ಬೆಳೆಯಲ್ಲಿ 2 ತಳಿಗಳನ್ನು ನಾವು ಮುಖ್ಯವಾಗಿ ನೋಡಬಹುದು. ಒಂದು ಫಾರೆಸ್ಟ್ರೋ, ಮತ್ತೊಂದು ಕ್ರಿಯೋಲೋ ಎನ್ನೋ ತಳಿಗಳು. ಈ ಪ್ರದೇಶದಲ್ಲಿ ನಾವು ಹೆಚ್ಚಿಗೆ ಕಾಣುವಂಥದ್ದು ಫಾರೆಸ್ಟ್ರೋ ಅನ್ನೋ ತಳಿ. ಇದು ಹಳದಿ ಬಣ್ಣದ ಕಾಯಿಗಳನ್ನ ಬಿಡುವಂಥದ್ದು. ಇದು ಈ ದಕ್ಷಿಣ ಭಾರತದ ಹವಾಗುಣಕ್ಕೆ ಬಹಳ ಚೆನ್ನಾಗಿ ಹೊಂದಿಕೊಂಡಿರುವಂಥ ತಳಿಯಾಗಿದೆ. ಅದೇ ರೀತಿ ಈ ಕಡು ಕೆಂಪು ಬಣ್ಣದ ಕಾಯಿಗಳನ್ನು ಬಿಡುವಂಥ ತಳಿಯನ್ನು ನಾವು ಕ್ರಿಯಾಲೋ ಎಂದು ಕರಿತೇವೆ. ಫಾರೆಸ್ಟ್ರೋಗೆ ಹೋಲಿಸಿದಾಗ ಈ ಒಂದು ತಳಿ ಏನಿದೆ ಕ್ರಿಯಾಲೋ ತಳಿ, ಅದು ಸ್ವಲ್ಪ ಇಳುವರಿಯೂ ಕೂಡ ಕಡಿಮೆ ಇದೆ, ಮತ್ತು ರೋಗ ನಿರೋಧತೆ ಕೂಡ ಕಡಿಮೆ ಇರುವಂಥದ್ದನ್ನು ನಾವು ಕಂಡುಕೊಳ್ತೇವೆ. ಈ ಕೋಕೋ ಬೆಳೆಯಲ್ಲಿ ಉತ್ತಮವಾದಂಥ ಸಂಕರ್ಣ ತಳಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ವಿಟ್ಲದಲ್ಲಿರುವ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಉತ್ಪಾದಿಸಿ ಈ ರೈತರಿಗೆ ಒದಗಿಸುವಂಥದ್ದನ್ನು ನಾವು ಕಾಣಬಹುದು. ಈ ಕೋಕೋ ಗಿಡಗಳನ್ನು ಅಡಿಕೆ ತೋಟದಲ್ಲಿ 2 ಸಾಲು ಅಡಿಕೆ ಗಿಡಗಳ ಮಧ್ಯೆ 18 ಅಡಿ ಮತ್ತು 9 ಅಡಿ ಅಂತರದಲ್ಲಿ ನಾಟಿ ಮಾಡುವುದನ್ನು ನಾವು ಶಿಫಾರಸು ಮಾಡಿರುತ್ತೇವೆ. ಅದೇ ರೀತಿ ಕೋಕೋ ಗಿಡಗಳಿಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇರುತ್ತದೆ. ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಮುಖಾಂತರ ಗಿಡಗಳಿಗೆ ನೀರನ್ನು ನಾವು ಒದಗಿಸಲಿಕ್ಕೆ ಬಹಳ ಸೂಕ್ತವಾಗಿರುತ್ತದೆ. ಈ ಕೋಕೋ ಬೇಸಾಯದಲ್ಲಿ ಪ್ರತಿ ಹಂತದಲ್ಲೂ ಗಿಡದ ರಂಬೆಗಳನ್ನು ಸವರುವುದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಚಟುವಟಿಕೆಯಾಗಿದೆ. ಗಿಡ ನಾಟಿ ಮಾಡಿದ ನಂತರ ನೇರವಾಗಿ ಬೆಳೆಯುವ ಮುಖ್ಯ ಕಾಂಡವನ್ನು ಸರಿಸುಮಾರು 1.5 ಮೀಟರ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಹಾಗೂ ಯಾವುದೇ ರೀತಿಯ ಅಡ್ಡಗೆಲ್ಲುಗಳನ್ನು ಬೆಳೆಯುವುದನ್ನು ನಾವು ಪ್ರೋತ್ಸಾಹಿಸಬಾರದು. ಸರಿಸುಮಾರು 1 ಮೀಟರ್ ಎತ್ತರಕ್ಕೆ ಬೆಳೆಯುವಂಥ ಮುಖ್ಯ ಕಾಂಡದಲ್ಲಿ 4-5 ರಂಬೆಗಳು ಫ್ಯಾನ್ ಆಕಾರದಲ್ಲಿ ಹೊರಡುವುದು, ಆ ಭಾಗವನ್ನು ನಾವು ಜಾರ್ಕೆಟ್ ಎಂದು ಕರಿತೇವೆ. ಈ ರೀತಿ ಕೋಕೋ ಗಿಡವನ್ನು ನಾವು 2 ಹಂತದಲ್ಲಿ, 1 ಅಥವಾ 2 ಅಂತಸ್ತು ಅಂತಲೇ ಹೇಳ್ಬೋದು, 2 ಅಂತಸ್ತಿನಲ್ಲಿ ಸವರಿ ಆ ಗಿಡಗಳನ್ನ ನಾವು ಸಂರಕ್ಷಿಸಬೇಕಾಗ್ತದೆ. ಇನ್ನು ಅಡಿಕೆ ತೋಟದಲ್ಲಿ ಅಂತರ್ಗಿಡಗಳನ್ನು ಕೋಕೋ ಆಗಿ ಬೆಳೆದಾಗ ಅದರಿಂದ ಆಗುವಂಥ ಅನುಕೂಲತೆಗಳನ್ನ ನಾವು ನೋಡಿದಾಗ ಈ ಎಲೆಗಳು ಉದುರುವಂಥದ್ದು, ಕೋಕೋ ಎಲೆಗಳಲ್ಲಿ ಸಾಕಷ್ಟು ಎಲೆಗಳು ಪ್ರತಿ ವರ್ಷ ಉದುರಿ ನೆಲಕ್ಕೆ ಸೇರ್ತದೆ. ಅದರಿಂದ ಈ ಎಲೆಗಳಿಂದ ಆಗುವಂಥ ಅನುಕೂಲಗಳೇನೆಂತಾರೆ ಅಂದರೆ ಮಣ್ಣಿನ ಮೇಲ್ಮೈಯಲ್ಲಿ ಒಂದು ಹೊದಿಕೆಯ ರೂಪದಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಈ ಭಾಗದಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅಧಿಕ ಮಳೆ ಆಗೋದ್ರಿಂದ ಈ ರೀತಿ ಹೊದಿಕೆ ಏನು ಕೋಕೋ ಎಲೆಗಳ ಹೊದಿಕೆಯಿಂದ ಮಣ್ಣಿನ ಒಂದು ಸಂರಕ್ಷಣೆ ಆಗುವುದು, ಸವಕಳಿಯನ್ನು ತಡೆಗಟ್ಟುವುದು ಹಾಗೂ ಕಳೆಗಳು ಬರೆದಿದ್ದ ಹಾಗೆ ಸಾಕಷ್ಟು ನಾವು ನೋಡಬಹುದಂಥ ಸನ್ನಿವೇಶ ಆಗಿರುತ್ತೆ. ನಾವು ಅಡಿಕೆ ತೋಟದಲ್ಲಿ ಅಂತರ್ಬೆಳೆಯಾಗಿ ಕೋಕೋ ಗಿಡಗಳನ್ನು ಬೆಳೆಸುವುದರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಮೊದಲನೇದಾಗಿ ನಾನು ಹೇಳಬೇಕು ಅಂತ ಅಂದರೆ, ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ 1-5 ಟನ್ನಷ್ಟು ಒಣಗಿದ ಎಲೆಗಳು ಪ್ರತಿ ಎಕರೆಗೆ ಮಣ್ಣಿಗೆ ಸೇರ್ತಾ ಹೋಗ್ತದೆ. ಸೊ ಈ ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಒಂದು. ಅದೇ ರೀತಿ ಈ ಕರಾವಳಿ ಮತ್ತು ದಕ್ಷಿಣ ನಾಡಿನಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಇನ್ನೊಂದು ವಿಚಾರವಂತ ಅಂದರೆ ಕಳೆ ನಿರ್ವಹಣೆ ಕೂಡ ಸಾಕಷ್ಟು ಅನುಕೂಲವಾಗ್ತದೆ. ಸೊ ಇಷ್ಟೆಲ್ಲ ಅನುಕೂಲ ಇರುವಂಥ ಕೋಕೋ ಗಿಡಗಳನ್ನು ನಾವು ಅಂತರ್ಬೆಳೆಯಾಗಿ ಬೆಳೆದಾಗ ನಮಗೆ ಆದಾಯ ಕೂಡ ಹೆಚ್ಚಿಸ್ತದೆ. ಒಂದು, ನಮ್ಮ ಅಡಿಕೆಯ ಇಳುವರಿ ಹೆಚ್ಚಿಸುವುದರಿಂದ ಆದಾಯ ಕೂಡ ಹೆಚ್ಚಿಸ್ತದೆ. ಅದೇ ರೀತಿ ಕೋಕೋ ಕಾಯಿಗಳನ್ನು ನಾವು ಮಾರಾಟ ಮಾಡಿದಾಗ ನಮಗೆ ಆದಾಯ ಕೂಡ ಹೆಚ್ಚಿಸ್ತದೆ. ಸೊ ಇನ್ನೊಂದು ಅನುಕೂಲ ಅಂತ ಅಂದರೆ ಹೈನುಗಾರಿಕೆ ಮಾಡುವವರಿಗೆ ಈ ಕೋಕೋ ಎಲೆಯಲ್ಲಿ ನಾವು ಸವರುವುದರಿಂದ ಅಥವಾ ಕೋಕೋ ಗಿಡಗಳನ್ನು ಸವರುವುದರಿಂದ ದೊರಕುವಂಥ ಎಲೆಗಳನ್ನ ಅದನ್ನು ದನಗಳಿಗೆ ಮೇವಾಗಿ ಬಳಸಲಿಕ್ಕೆ ಆಗ್ತದೆ. ಅದೇ ರೀತಿ ಹಣ್ಣನ್ನು ಅಥವಾ ಕಾಯಿಗಳನ್ನ ನಾವು ಒಡೆದಾಗ ಮೇಲೆ ಬರುವಂಥ ತಿರುಳನ್ನು ಬಿಟ್ಟು ಮೇಲೆ ಬರುವಂಥ ಏನು ಸಿಪ್ಪೆ ಇರುತ್ತೆ ಅದನ್ನು ಕೂಡ ನಾವು ಹೈನುಗಾರಿಕೆಗೆ ಮೇವಾಗಿ ಬಳಸಲಿಕ್ಕಾಗ್ತದೆ. ಸೊ ನಾವು ಒಟ್ಟಿನಲ್ಲಿ ಹೇಳೋದಂತ ಅಂದರೆ ಈ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅಡಿಕೆ ತೋಟ ಮಾಡುತ್ತಾ ಇರುವಂಥವರು ಮುಖ್ಯವಾಗಿ ಕೋಕೋವನ್ನು ಅದರಲ್ಲಿ ಅಂತರ್ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಅಂತರ್ಬೆಳೆಯಾಗಿ ಬೆಳೆದಾಗ ಅವರಿಗೆ ಆದಾಯ ಕೂಡ ಹೆಚ್ಚಿಸಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ಥರದ ಅನುಕೂಲತೆಗಳು ಅದರಲ್ಲಿ ಒಂದು ಈ ಮಣ್ಣಿನ ಸವಕಳಿಯನ್ನು ತಪ್ಪಿಸುವಂಥದ್ದಾಗಿರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಅನುಕೂಲವಾಗುವಂತಿರೋದಿರ್ಬೋದು ಅವೆಲ್ಲವೂ ಕೂಡ ಈ ಒಂದು ಕೋಕೋ ಬೆಳೆಯಿಂದ ಅನುಕೂಲವಾಗ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಕೋಕೋ ಬೆಳೆಯನ್ನು ಅಂತರ್ಬೆಳೆಯಾಗಿ ಬೆಳೆಸುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ನನ್ನ ಫೋನ್ ನಂಬರ್ 9480458083 ಈ ನಂಬರಿಗೆ ಸಂಪರ್ಕಿಸಬಹುದು. ಧನ್ಯವಾದಗಳು. ಅಡಿಕೆ ತೋಟದಲ್ಲಿ ಕೋಕೋ ಕೃಷಿ ಅಂತರಬೆಳೆ ಈ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ HS ಚೈತನ್ಯ ಅವರಿಂದ ಮಾಹಿತಿ ಕೇಳಿದ್ರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 44,000-48,000 ರೂಪಾಯಿ, ಹೊಸ ಅಡಿಕೆ 30,000-39,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 23,000-30,000 ರೂಪಾಯಿ, ಸ್ಥಳೀಯ ಮಿಲಿಗಿನ ಕೊಬ್ಬರಿ ಕ್ವಿಂಟಾಲ್ಗೆ 6,000-8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000-16,000-20,000 ರೂಪಾಯಿ, ಎರಡನೇ ವರ್ಗದ್ದು 1,000-12,000-15,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 37,000-47,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ನಾಳೆ ಸಂಜೆ 6:50 ಕಿಸಾನ್ವಾಣಿಯಲ್ಲಿ ತಾರಸಿ ಕೃಷಿ ಅನುಭವದ ಕುರಿತು ಅರುಣಾಂಬಿಕಾ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈಗ

ಪಾಲಯ ಮಾ ಪವಮಾನ, ಪಾಲಯ ಮಾ ಪವಮಾನ, ಪಾಲಯ ಮಾ ಪವಮಾನ, ಪಾಲಯ ಮಾ ಪವಮಾನ, ಪಾಲಯ ಮಾ ಪವಮಾನ. ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಪ್ರೇಮದಾಸ ಅವರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದಿನ ರಚನೆ ಪುರಂದರದಾಸರದ್ದು. ಹಾಡಿದ್ದಾರೆ KR ರಾಘವೇಂದ್ರ ಆಚಾರ್ಯ. ದೋಷಗಳ ಎಣಿಸಬೇಡಯ್ಯ, ನಿನ್ನನೆ ನಂಬಿದೆನು ಎನ್ನ ಸಲಹಯ್ಯ, ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ, ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ. ಎಂಬುದು ಅಜ ಲೋಕಕ್ಕೆ ಮುಟ್ಟುತ್ತಿದೆ ಬೇಸರದೆ, ಸ್ತ್ರೀಯರುಳು ಬುದ್ಧಿ ಎನಗೆ. ಆಸೆ ಎಂಬುದು ಅಜ ಲೋಕಕ್ಕೆ ಮುಟ್ಟುತ್ತಿದೆ ಬೇಸರದೆ, ಸ್ತ್ರೀಯರುಳು ಬುದ್ಧಿ ಎನಗೆ. ವಾಸುದೇವನೇ ನಿನ್ನ ಧ್ಯಾನ ಮಾಡಿದವನಲ್ಲ, ವಾಸುದೇವನೇ ನಿನ್ನ ಧ್ಯಾನ ಮಾಡಿದವನಲ್ಲ, ಕೇಶವಾಯಣ ಕ್ಲೇಶಗಳ ಬಿಡಿಸಯ್ಯ, ಕೇಶವಾಯಣ ಕ್ಲೇಶಗಳ ಬಿಡಿಸಯ್ಯ, ನಿನ್ನನೆ ನಂಬಿದೆನು ಎನ್ನ ಸಲಹಯ್ಯ, ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ, ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ. ಬಾಲ್ಯದಲ್ಲಿ ಕೆಲವು ದಿನ ಬರಿದೆ ಹೋಯ್ತು ಹೊತ್ತು, ಮೇಲೆ ಯೌವನದಿಂದ ನಾನರಿಯದಾದೆ. ಬಾಲ್ಯದಲ್ಲಿ ಕೆಲವು ದಿನ ಬರಿದೆ ಹೋಯ್ತು ಹೊತ್ತು, ಮೇಲೆ ಯೌವನದಿಂದ ನಾನರಿಯದಾದೆ. ಜೋಲುವ ಸಂಸಾರದಲ್ಲಿ ಸಿಕ್ಕಿದನು ಹರಿಯೇ, ಜೋಲುವ ಸಂಸಾರದಲ್ಲಿ ಸಿಕ್ಕಿದನು ಹರಿಯೇ. ಪಾಲಿಸೋ ಪರಮಾತ್ಮ ಮುಕುತಿಯನು ಕೊಟ್ಟು, ಪಾಲಿಸೋ ಪರಮಾತ್ಮ ಮುಕುತಿಯನು ಕೊಟ್ಟು, ನಿನ್ನನೆ ನಂಬಿದೆನು ಎನ್ನ ಸಲಹಯ್ಯ, ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ, ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ. ತೆರದಿ ಇಂದಿರೇಶ ಕಾಲವ ಕಳೆದೆ, ಈತ ಮೋಹದಲ್ಲಿ ಮುನ್ನರಿಯದಾರೆ ಈತರದಿ ಇಂದಿರೇಶ ಕಾಲವ ಕಳೆದೆ ಈತ ಮೋಹದಲ್ಲಿ ಮುನ್ನರಿಯದಾರೆ ಮಾತೆ ಶಿಶುವನು ಕರೆದು ಮರಣಿಸುವ ತೆರನಂತೆ ಮಾತೆ ಶಿಶುವನು ಕರೆದು ಮರಣಿಸುವ ತೆರನಂತೆ ತಾತ ಪುರಂದರ ವಿಠಲ ಚಲಹೋದಯ ಮಾಡಿ ತಾತ ಪುರಂದರ